ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಕಳೆದ ಎರಡು ಮೂರು ವಾರಗಳಿಂದ ಬಹುತೇಕ ನಾವು ನೋಡ್ತಾ ಇದ್ದೀವಿ, ವಾತಾವರಣದೊಳಗೆ ಅಂತಹ ಏರುಪೇರುಗಳಿಲ್ಲ, ನಾವು ಯಾವ ರೀತಿಯಾದಂತಹ ಒಂದು ವಾತಾವರಣ ಇರಬಹುದು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಅದೇ ರೀತಿಯಾದಂತಹ ವಾತಾವರಣ ಹೆಚ್ಚು ಕಡಿಮೆ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತದೆ, ಯಾಕಪ್ಪ ಅಂತಂದ್ರೆ ನಿರೀಕ್ಷೆ ಮಾಡಿದಂಗೆ ನಮ್ಮ ವಾತಾವರಣ ಇತ್ತು ಅಂತಂದ್ರೆ ಆತಂಕಗಳು ದೂರ ಆಗ್ತವ, ಭಯ ದೂರ ಆಗ್ತದ, ಮತ್ತು ನಮ್ಮ ಎಲ್ಲ ಕೆಲಸಗಳು ಸಾಂಗವಾಗಿ ನೆರವೇರಿಕೊಂಡು ಹೋಗ್ತವ. ಅದೇ ರೀತಿಯಾಗಿ ತಾವು ಈ ವಾತಾವರಣದ ಲಾಭ ಪಡ್ಕೊಂಡು ಏನು ಕೊಯ್ಲು ಮಾಡ್ತಾ ಇದ್ದೀರಿ, ಆ ಕೆಲಸಗಳೆಲ್ಲ ಅಬಾಧಿತವಾಗಿ ನಡೆದಾವ ಅಂತ ಹೇಳಿ ನಾವು ಭಾವಿಸ್ತೀವಿ. ಕೆಲವರಿಗೆ ಮಳೆ ಬೇಕಾಗಿತ್ತು, ಅಂಥವರಿಗೆ ಈ ವಾರ ಆಗಲಿ ಅಥವಾ ಹಿಂದಿನ ವಾರಗಳಲ್ಲಿ ಅಷ್ಟು ಲಾಭ ಆಗಿಲ್ಲ ಅಂತ ಹೇಳಬಹುದು. ಆದರೂ ಕೂಡ ಎಲ್ಲೆಲ್ಲಿ ನೀರಾವರಿ ವ್ಯವಸ್ಥೆ ಇದೆ ಅಂಥವರು ಜರೂರಾಗಿ ತಾವು ತಮ್ಮ ಕೆಲಸಗಳನ್ನು ಮಾಡಿಕೊಂಡಿದ್ದೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅನೇಕ ರೈತರು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಈ ಸಲ ಸ್ವಲ್ಪ ಇಳುವರಿ ವಿಶೇಷವಾಗಿ ತೊಗರಿ ಒಳಗೆ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ನಮಗೂ ಕೂಡ ಬೇರೆ ಬೇರೆ ಕಡೆ ಸುತ್ತಾಡುವಂತಹ ಒಂದು ಅವಕಾಶ ಈ ವಾರದೊಳಗೆ ಮತ್ತು ಹಿಂದಿನ ವಾರದೊಳಗೂ ಕೂಡ ಸಿಕ್ಕಿತ್ತು. ಅಂತಹ ಒಂದು ಸಂದರ್ಭದೊಳಗೆ ಬೆಳೆಯ ಆರೋಗ್ಯವನ್ನ ಪರಿಶೀಲನೆ ಮಾಡಿದ್ರ ತೊಗರಿ ಬೆಳೆಯ ಬೆಳವಣಿಗೆ ಅಷ್ಟಾಗಿಲ್ಲ. ಬಹಳಷ್ಟು ಕಡೆ ನಾವು ನೋಡಿದಾಗ ಇನ್ನೂ ಎಷ್ಟು ಹೆಚ್ಚಿನ ಒಂದು ಶಾರೀರಿಕ ಬೆಳವಣಿಗೆ ಆಗಬೇಕಾಗಿತ್ತು ಗಿಡಗಳದ್ದು, ಅಷ್ಟರ ಮಟ್ಟಿಗೆ ಆಗಿಲ್ಲ ಅಂತ ಹೇಳಬಹುದು. ಇದಕ್ಕೆ ತಮಗೆಲ್ಲ ಗೊತ್ತೇ ಇರುವಂತಹದ್ದು, ತಾವೆಲ್ಲ ಅನುಭವಿಸಿದ್ದೀರಿ, ಕಳೆದ ಸೀಸನ್ ಏನಿದೆ ಈ ಸೀಸನ್ ಒಳಗೆ ಬಹಳಷ್ಟು ತೊಂದರೆಗಳನ್ನು ನಾವೆಲ್ಲರೂ ಅನುಭವಿಸಿದ್ವಿ. ಆದರೂ ಕೂಡ ಕೆಲವರು ಒಳ್ಳೆ ನಿರ್ವಹಣೆ ಮಾಡಿಕೊಂಡು, ವಿಶೇಷವಾಗಿ ಕೆಲವೊಮ್ಮೆ ನಾವು ಅಂತರ್ಬೇಸಾಯ ಮಾಡಿ ತೇವ ಇರುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗ್ತದೆ, ಕಳೆ ಕಸಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಅಂತರ್ಬೇಸಾಯ ಮಾಡೋದ್ರಿಂದ ನಮಗೆ ಅದರ ಲಾಭ ದಟ್ಟುತ್ತದೆ. ಅದರ ಜೊತೆಗೆ ಇನ್ನೂ ಒಂದು ಮುಖ್ಯವಾದಂತಹ ಒಂದು ಕೆಲಸ ಏನಪ್ಪ ಅಂತಂದ್ರೆ ತೊಗರಿ ಒಳಗೆ ಚಂಡಿ ಚೂಟುವಂತಹ ಒಂದು ಕೆಲಸ. ಸುಮಾರು 50-55 ದಿವಸ ಆದ ನಂತರ ಚಂಡಿ ಚೂಟುವಂತಹ ಒಂದು ಕೆಲಸವನ್ನ ಯಾರ್ಯಾರು ಮಾಡಿರಿ ಅಂತವರಲ್ಲಿ ಬೆಳೆಗಳು ಹೆಚ್ಚಿಗೆ ಟಿಸಲು ಒಡೆದು ಕಾಯಿ ಹೆಚ್ಚಾಗುವಂತಹ ಒಂದು ಸಂದರ್ಭ ಇರ್ತದೆ. ಇದರಿಂದಾಗಿ ಸುಮಾರು 20-25 ಇಳುವರಿ ಹೆಚ್ಚಾಗ್ತದ ಅನ್ನುವಂತಹದ್ದೊಂದು ಅನುಭವ. ಇದನ್ನ ನಾವು ಅನುಭವಿಸಿದ ರೈತರ ಕಡೆಯಿಂದನೂ ಕೂಡ ತಮಗ ಹೇಳಿಸಿವಿ, ತಮ್ಮ ಮುಂದೆ ಅವರ ವಿಚಾರಗಳನ್ನು ಕೂಡ ಇಟ್ಟಿದ್ವಿ. ಯಾರ್ಯಾರು ಮಾಡಿದ್ದೀರಿ ಬಹಳ ಸಂತೋಷ, ಅದರಿಂದ ನಿಮಗೆ ಇಳುವರಿ ಒಳಗೆ ಸ್ವಲ್ಪ ಇಲ್ಲ ಸ್ವಲ್ಪ ಹೆಚ್ಚಾಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನ ಯಾರು ಮಾಡಿಲ್ಲ ಇಲ್ಲಿ ತನಕ ಈ ಕೆಲಸಗಳನ್ನ, ಅವರು ದಯವಿಟ್ಟು ಮುಂದಿನ ಸೀಸನ್ಗಳಲ್ಲಿ ಮುಂದಿನ ಬರುವ ದಿನಗಳಲ್ಲಿ ಈ ಒಂದು ವಿಚಾರದ ಕಡೆ ಲಕ್ಷ್ಯ ಕೊಡಬೇಕು. ಚಂಡಿ ಚೂಟುವಂತಹ ಒಂದು ಸಮಯದೊಳಗೆ 1 ಎಕರೆ 2 ಎಕರೆ 3 ಎಕರೆ ಹಿಂಗ ಅಂದ್ರೆ ಸಣ್ಣ ಹಿಡುವಳಿ ಇದ್ದು ಅಂತಂದ್ರೆ ನಾವು ಹೆಂಗೋ ಮ್ಯಾನೇಜ್ ಮಾಡಬಹುದು, ಆ ಕೆಲಸವನ್ನ ಮಾಡಿಕೊಳ್ಬಹುದು ಅಂತ ಹೇಳಿ. ಹೆಚ್ಚಿನ ಕ್ಷೇತ್ರ ಇದ್ರೆ ಬಹಳಷ್ಟು ತೊಂದರೆ ಆಗ್ತದೆ ಅನ್ನುವಂತಹದ್ದು. ಆದ್ರೆ ಈಗಾಗಲೇ ತಮಗ ಗೊತ್ತಿರುವಂಗ ಈ ಚಂಡಿ ಚೂಟುವಂತಹ ಒಂದು ಮಷೀನ್ ಕೂಡ ಸಾಕಷ್ಟು ಚಾಲ್ತಿ ಒಳಗೆ ಬಂದದ, ಹೊಸ ಹೊಸ ಪರಿಕರಗಳು ಕೂಡ ಬರ್ತಾ ಇದ್ದಾವ. ಸರಳವಾದಂತಹ ಈ ಕೆಲಸ ಮತ್ತೆ ಅಷ್ಟೇ ಸುಗಮವಾಗಿ ಮಾಡಿಕೊಳ್ಳೋದಕ್ಕೆ ಇಂತಹ ಉಪಕರಣಗಳು ಅನುಕೂಲ ಆಗ್ತಾ ಇದ್ದಾವೆ. ಅನೇಕರು ಇದನ್ನ ತಾವು ಮಾಡ್ತಾ ಇದ್ದೀರಿ. ಅಂಥ ಏನು ಉಪಕರಣಗಳದಾವ ಅವುಗಳ ಬಗ್ಗೆ ನಮ್ಮ ರೈತರು ತಿಳ್ಕೊಳ್ಬೇಕು, ತಿಳ್ಕೊಂಡು ತಮ್ಮಲ್ಲಿ ಕೂಡ ಅದನ್ನ ಬಳಸುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು. ಆತ್ಮೀಯರೇ, ವಾತಾವರಣ ನಮ್ಮ ಮೇಲೆ ಮುನಿದಾಗ ಏನು ಮಾಡಕ್ ಬರಂಗಿಲ್ಲ, ಈ ಸೀಸನ್ ಒಳಗೆ ನಾವು ಅದನ್ನೇ ಅನುಭವಿಸಿದ್ವಿ. ಅದಕ್ಕೆ ಸರ್ಕಾರ ಏನೋ ಒಂದು ವ್ಯವಸ್ಥೆ, ಪರಿಹಾರ ಕೊಡುವಂತಹ ಒಂದು ವ್ಯವಸ್ಥೆ ಮಾಡುವಂತಹದ್ದನ್ನ ನಾವು ನೋಡ್ತಾ ಬಂದಿದ್ವಿ. ಅದೇ ರೀತಿಯಾಗಿ ಒಂದು ಮುಖ್ಯವಾದಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅನ್ನುವಂಥದ್ದು, ಅದಕ್ಕೆ ತಾವು ನೋಂದಣಿ ಮಾಡಿಕೊಳ್ಳೋದಕ್ಕೆ ಸಮಯ ಅದ. ನವೆಂಬರ್ 30 ಅಂದ್ರೆ ನಾಳೆನೆ ಕೆಲವು ಬೆಳೆಗಳಿಗೆ ಕೊನೆಯ ದಿವಸದ, ಇನ್ನು 16 ಡಿಸೆಂಬರ್ ಇನ್ನೊಂದು ಬೆಳೆಗೆ ಇದೆ, ಆಮೇಲೆ 31 ಡಿಸೆಂಬರ್ ಇದು ಕೆಲವು ಬೆಳೆಗಳಿಗೆ ಕೊನೆಯ ದಿನ, ಅಂದ್ರೆ ವಿಮೆ ಮಾಡಿಕೊಳ್ಳುವುದಕ್ಕೆ ಕೊನೆಯ ದಿನ ಅದ. ಇದನ್ನ ತಾವು ಗಮನಿಸಿ ಇದರ ಉಪಯೋಗವನ್ನ ಮಾಡಿಕೊಳ್ಬೇಕು. ಯಾವಾಗ ನಾವು ವಿಮೆ ಮಾಡಿಕೊಳ್ತೀವಿ ಅಂತ ಒಂದು ಸಂದರ್ಭದೊಳಗೆ ನಮಗೆ ಸ್ವಲ್ಪ ಇಲ್ಲ ಸ್ವಲ್ಪ ಒಂದು ಸಪೋರ್ಟ್ ಬೆಂಬಲ ಸಿಕ್ಕಂಗಾಗ್ತದ. ಅದಕ್ಕೆ ನಾಳೆ ಕೊನೆಗೊಳ್ಳುವಂತಹ ಒಂದು ಏನು ದಿನ ಅದ, ಅದಕ್ಕೆ ಜೋಳ ಮಳೆಯಾಶ್ರಿತ ಇರಬಹುದು, ನೀರಾವರಿ ಇರಬಹುದು, ಕಡಲೆ ಮಳೆಯಾಶ್ರಿತ ಬೆಳೆ, ಸೂರ್ಯಕಾಂತಿ ಮಳೆಯಾಶ್ರಿತ ಮತ್ತು ನೀರಾವರಿ, ಕುಸುಬೆ ಮಳೆಯಾಶ್ರಿತ ಬೆಳೆ, ಇವುಗಳಿಗೆ ವಿಮೆ ಮಾಡಿಕೊಳ್ಳೋದಕ್ಕೆ ಕೊನೆಯ ದಿವಸ ಅದ. ನೀರಾವರಿ ಆಶ್ರಯದೊಳಗೆ ಬೆಳೀತಾ ಇರುವಂತಹ ಕಡಲೆ ಬೆಳೆಗೆ 16 ಡಿಸೆಂಬರ್ ಕೊನೆಯ ದಿವಸ ಅದ. ಇನ್ನು 31 ಡಿಸೆಂಬರ್ಗೆ ಗೋಧಿ, ಅದು ನೀರಾವರಿ ಆಶ್ರಯದಿರಬಹುದು ಅಥವಾ ಮಳೆಯಾಶ್ರಿತ ಇರಬಹುದು, ಭತ್ತ ಭತ್ತಂತೂ ನೀರಾವರಿ ಆಶ್ರಯದೊಳಗೆ ಬೆಳೀತಾ ಇದ್ದೇವೆ ನಾವು. ಈ ಎರಡು ಬೆಳೆಗಳಿಗೆ ಅಂದ್ರೆ ಗೋಧಿ ಮತ್ತು ಭತ್ತ ಇವುಗಳಿಗೆ ಡಿಸೆಂಬರ್ 31 ಕೊನೆಯ ದಿವಸ ಆಗಿದೆ. ಏನೇನು ದಸ್ತಾವೇಜುಗಳು ಬೇಕು ಅವುಗಳನ್ನ ತಾವು ತಗೊಂಡು ಫಸಲು ಬೀಮಾ ಯೋಜನೆಯೊಳಗ ಭಾಗವಹಿಸ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ವಾತಾವರಣದಿಂದ ಆದಂತಹ ನಷ್ಟಗಳೇನದಾವ, ಅದು ಅನಾವೃಷ್ಟಿ ಇರಬಹುದು, ಅತಿವೃಷ್ಟಿ ಇರಬಹುದು, ಮತ್ತು ಇವುಗಳನ್ನ ಒಳಗೊಂಡಂಗ ಬೇರೆ ಬೇರೆ ಕಾರಣಗಳಿಂದ ಬೆಳೆ ಹಾಳಾಗುವಂತಹ ಒಂದು ಪರಿಸ್ಥಿತಿ ಇದ್ದಾಗ ಸರ್ಕಾರ ವಿಮೆ ಮೂಲಕ ತಮಗೆ ಪರಿಹಾರ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಮಾಡುತ್ತದೆ. ಅದಕ್ಕೆ ಈ ಬಗ್ಗೆ ತಾವು ಕಾಳಜಿ ವಹಿಸಿ ವಿಮೆ ಮಾಡಿಸ್ತೀರಿ ಅಂತ ಹೇಳಿ ಭಾವಿಸ್ತೀವಿ. ಎಷ್ಟು ಸಾಧ್ಯತನೋ ಅಷ್ಟು ನಾವು ಈ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆತ್ಮೀಯರೆ, ಎಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ನವೆಂಬರ್ 30 ಬುಧವಾರದಿಂದ ಬರುವ ಮಂಗಳವಾರ ಡಿಸೆಂಬರ್ 6 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದು, ಹೆಚ್ಚು ಕಡಿಮೆ ವಾರಪೂರ್ತಿ. ಆದರೆ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಒಂದದ, ಅದೇನಪ್ಪಾ ಅಂತಂದ್ರೆ ಶನಿವಾರ ದಿವಸ ಅನೇಕ ಕಡೆಗಳಲ್ಲಿ ಅಲ್ಪ ಸ್ವಲ್ಪ ಮಳೆ ಆಗಬಹುದು, ಅದರ ಜೊತೆಗೆ ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಕೂಡ ಇರಬಹುದಾಗಿದೆ. ಅದರ ಜೊತೆ ಕೆಲವು ಜಿಲ್ಲೆಗಳಲ್ಲಿ ರವಿವಾರ ಅಲ್ಪ ಸ್ವಲ್ಪ ಮಳೆ ಆಗಬಹುದು. ಇದನ್ನು ಬಿಟ್ಟರೆ ಉಳಿದ ಎಲ್ಲಾ ದಿನಗಳಲ್ಲಿ ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದೆ, ಪ್ರಸನ್ನದಾಯಕವಾದಂತಹ ಒಂದು ವಾತಾವರಣ ಇರ್ತದೆ. ನಿಮ್ಮ ಏನು ಕೆಲಸಗಳದಾವ, ವಿಶೇಷವಾಗಿ ಕೊಯ್ಲು ಮಾಡುವಂತಹ ಚಟುವಟಿಕೆಗಳೇನದಾವ, ಫಸಲನ್ನು ಒಣಗಿಸುವಂತಹ ಚಟುವಟಿಕೆಗಳೇನದಾವ, ಸಾಗಾಟ ಮಾಡುವಂತಹ ಕೆಲಸಗಳೇನದಾವ, ಅಥವಾ ಪ್ಲಾನ್ ಮಾಡುವಂತಹವ ಏನದಾವ, ಅವುಗಳನ್ನ ಮಾಡಿಕೊಳ್ಳೋದಕ್ಕೆ ನಿಮಗೆ ಒಳ್ಳೆ ವಾತಾವರಣ ಇರುವಂತಹ ದಿನಗಳು ಅಂತ ಹೇಳಬಹುದು. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಂಡ್ರೂ ಸಹಿತ ಬಿಸಿಲು ಪಸಂದಾಗಿರುತ್ತದೆ, ನಿಮಗೆ ಅನುಕೂಲಕರವಾದಂತಹ ಒಂದು ವಾತಾವರಣ ಈ ವಾರ ಇರಬಹುದು ಅಂತ ಹೇಳಬಹುದು. ಆಮೇಲೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದೀವಿ ಸ್ವಲ್ಪ ಚಳಿ ಕೂಡ ಕಡಿಮೆ ಆಗಿದೆ, ಇದೇ ವಾತಾವರಣ ಮುಂದಿನ ದಿನಗಳಲ್ಲಿಯೂ ಸಹಿತ ಇರಬಹುದಾಗಿದೆ. ಗರಿಷ್ಠ ತಾಪಮಾನ 30-31 ಡಿಗ್ರಿ ಸೆಲ್ಸಿಯಸ್ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಕನಿಷ್ಠ ತಾಪಮಾನ 19-20 ಡಿಗ್ರಿ ಸೆಲ್ಸಿಯಸ್ ಇರಬಹುದು. ಅಂದ್ರೆ ಒಳ್ಳೆ ಖುಷಿ ಕೊಡುವಂತಹ ಒಂದು ವಾತಾವರಣ ಈ ವಾರ ಕೂಡ ಇರಬಹುದಾಗಿದೆ. ಇದು ಸ್ಥೂಲವಾಗಾಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಹೇಳೋದಕ್ಕಿಂತ ಎಲ್ಲಾ ಕೂಡಿಸೆ ನಾನು ನಿಮಗೆ ಹೇಳಿಬಿಡ್ತೀನಿ. ಜಿಲ್ಲಾವಾರು ಹೇಳುವಂತಹದ್ದು ಏನೂ ಇಲ್ಲ, ಈಗಾಗಲೇ ಬಹುಶಃ ತಮಗೆ ಇದು ತಿಳಿದು ಬಿಟ್ಟದ. ಬುಧವಾರ ನವೆಂಬರ್ 30 ಶುಕ್ರವಾರ ಡಿಸೆಂಬರ್ 2 ತಾರೀಕಿನ ತನಕ, ಅಲ್ಲದೆ ಸೋಮವಾರ ಡಿಸೆಂಬರ್ 5 ಮತ್ತು ಮಂಗಳವಾರ ಡಿಸೆಂಬರ್ 6 ಈ 5 ದಿನಗಳು ಎಲ್ಲಾ ಜಿಲ್ಲೆಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಕೇವಲ ಶೇಕಡ 10% ಅಂತಂದ್ರೆ ಬಹುತೇಕ ಒಣ ವಾತಾವರಣ, ಬಿಸಿಲಿನ ವಾತಾವರಣ, ಪ್ರಸನ್ನದಾಯಕವಾದಂತಹ ವಾತಾವರಣ ನಿಮ್ಮ ಚಟುವಟಿಕೆಗಳನ್ನು ಅಬಾಧಿತವಾಗಿ ತಗೊಂಡು ಹೋಗುವುದಕ್ಕೆ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ಇಲ್ಲಿ ಇರುತ್ತದೆ. ಶನಿವಾರ ಎಲ್ಲಾ ಜಿಲ್ಲೆಗಳಲ್ಲಿ ಸ್ವಲ್ಪ ಮೋಡ ಮುಸುಕಿದ ವಾತಾವರಣ ಇರಬಹುದು, ಬಿಸಿಲಿನ ವಾತಾವರಣ ಇರಬಹುದು, ಮೋಡ ಕವಿದ ವಾತಾವರಣ ಇರಬಹುದು, ಮತ್ತು ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅಂತೇಳಿ ಹೇಳ್ತಾ ಇದ್ದಾರೆ. ಕಲಬುರಗಿ, ಬೀದರ್ ಮತ್ತು ಜಹೀರಾಬಾದ್ಗಳಲ್ಲಿ ಮಳೆಯ ಸಾಧ್ಯತೆಗಳು ಶೇಕಡ 40%, ರಾಯಚೂರು ಜಿಲ್ಲೆಯೊಳಗೆ 15, ವಿಜಯಪುರ, ಯಾದಗಿರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 30, ಕೊಪ್ಪಳ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 25, ಬಳ್ಳಾರಿ ಜಿಲ್ಲೆಯೊಳಗೆ ಶೇಕಡ 35% ಅನ್ನುವಂತಹ ಒಂದು ಸೂಚನೆ ಅದ. ಅಂದ್ರೆ ಶನಿವಾರ ದಿವಸ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ. ರವಿವಾರ ದಿವಸ ಕಲಬುರಗಿ, ಬೀದರ್ ಮತ್ತು ಜಹೀರಾಬಾದ್ಗಳಲ್ಲಿ ಅಲ್ಲಲ್ಲಿ ಅಲ್ಪ ಸ್ವಲ್ಪ ಮಳೆಯ ಸಾಧ್ಯತೆಗಳದಾವ, ಶೇಕಡ 20%. ಉಳಿದ ಜಿಲ್ಲೆಗಳಲ್ಲಿ ಅಂದ್ರೆ ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳಲ್ಲಿ ಬಹುತೇಕ ಒಣ ಬಿಸಿಲಿನ ವಾತಾವರಣ ಇರಬಹುದು, ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%. ಶನಿವಾರ 3 ಈ ಒಂದು ದಿವಸ, ಅಲ್ಲದೆ 4 ಕಲಬುರಗಿ, ಬೀದರ್ ಮತ್ತು ಜಹೀರಾಬಾದ್ ಈ ಪ್ರದೇಶಗಳನ್ನು ಬಿಟ್ಟರೆ ಉಳಿದ ಜಿಲ್ಲೆಗಳಲ್ಲಿ ಉಳಿದ ದಿನಗಳಲ್ಲಿ ಒಳ್ಳೆ ಬಿಸಿಲಿನ ವಾತಾವರಣ ಇರ್ತದೆ. ಇದು ಈ ವಾರದ ಮುನ್ನೋಟ ಆಯಿತು. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ಇದರೊಳಗೆ ಹೆಚ್ಚು ಕಡಿಮೆ ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ, ಅಲ್ಲದೆ ಸೂಚನೆಗಳನ್ನು ಕೂಡ ನಾವು ಹೇಳ್ತಾ ಇರ್ತೀವಿ. ಅದಕ್ಕೆ ತಾವು ಮುಂಜಾನೆ 6:40 ರೈತರಿಗೆ ಸಲಹೆಗಳು, ಅದರ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ನಮ್ಮ ನ್ಯೂಸ್ ಆನ್ ಏರ್ ಆಪ್ ಅನ್ನ ಯಾರು ಇನ್ನೂ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ಅದನ್ನ ಸ್ಥಾಪನೆ ಮಾಡಿಕೊಳ್ಬೇಕು ತಮ್ಮ ಮೊಬೈಲ್ನೊಳಗೆ. ಅದರ ಜೊತೆಗೆ ಯೂಟ್ಯೂಬ್ ಚಾನಲ್ ಇದೆ ಮೇಘ ಸಂದೇಶದ್ದು, ಅಲ್ಲಿ ತಾವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅಂದ್ರೆ ಸದಸ್ಯತ್ವ ಮಾಡಿಕೊಂಡ್ರೆ ತಮಗ ನೇರವಾಗಿ ಮಾಹಿತಿ ತಲುಪ್ತದೆ. ಅದಕ್ಕೆ ತಾವಲ್ಲದೆ ತಮ್ಮ ಬಂಧು ಬಳಗದವರು ಸ್ನೇಹಿತರು ಎಲ್ಲರಿಗೂ ಈ ಮಾಹಿತಿಯನ್ನ ನೀಡಿ ಅವರು ಕೂಡ ಸದಸ್ಯರಾಗುವಂಗ ವ್ಯವಸ್ಥೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಇದರ ಜೊತೆಗೆ ಬೇರೆ ಬೇರೆ ಆಪ್ಗಳೇನು ಬರ್ತಾ ಇದ್ದಾವ ಅವುಗಳನ್ನು ಕೂಡ ತಮ್ಮಲ್ಲಿ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ನೊಳಗೆ ಅಂದ್ರೆ ರೈತಾಪಿ ಕೆಲಸಗಳಿಗೆ ನಮಗೆ ಏನೇನು ಬೇಕು ಅಂತ ಆಪ್ಗಳು ಈಗ ಪ್ರವಾಹದೋಪಾದಿಯೊಳಗೆ ಬರ್ತಾ ಇದ್ದಾವ ಅವುಗಳನ್ನು ತಾವು ಜರೂರ್ ತಮ್ಮ ಮೊಬೈಲ್ನೊಳಗೆ ಅಳವಡಿಸಿಕೊಳ್ಬೇಕು. ಇನ್ನು ಕೃಷಿ ಮೇಳಗಳ ಕಾಲ ಕೂಡ ಅದ, ಒಂದೆರಡು ಕಡೆ ಕೃಷಿ ಮೇಳಗಳು ಆಗ್ಯಾವ. ಇನ್ನು ಮುಂದಿನ ದಿನಗಳಲ್ಲಿ ಕೃಷಿ ಮೇಳಗಳು ಅದಾವ. ಪುಣೆಯಲ್ಲಿ ಕೂಡ ಒಂದು ಕೃಷಿ ಮೇಳ ನಡೀತಾ ಇದೆ. ಅದರ ಜೊತೆಗೆ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದೊಳಗೆ ಈ ತಿಂಗಳ ಕೊನೆಯೊಳಗೆ ಒಂದು ಕೃಷಿ ಮೇಳ ನಡೀತಾ ಇದೆ. ಅದಕ್ಕೆ ಇಂಥ ಮೇಳಗಳಲ್ಲಿ ತಾವು ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಲೇಟೆಸ್ಟ್ ಅಂದ್ರೆ ಹೊಸ ಹೊಸ ತಂತ್ರಜ್ಞಾನ ಏನು ಬರ್ತಾ ಇದ್ದಾವೆ ಅವುಗಳನ್ನು ತಿಳ್ಕೊಂಡು ನಾವು ಅಪ್ಡೇಟ್ ಆಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಬರೆಯೋದಕ್ಕಿಂತ ಮೊದಲು ದಯವಿಟ್ಟು ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬೀಮಾ ಯೋಜನೆಯ ಲಾಭವನ್ನು ಪಡ್ಕೊಳ್ಬೇಕು. ಅದಕ್ಕೆ ತಾವು ನೋಂದಣಿ ಮಾಡಿಕೊಂಡು ವಿಮೆ ಮಾಡಿಸಿ, ಅದೇನು ವಿಮೆ ಮೊತ್ತ ಏನು ಬಹಳ ದೊಡ್ಡದಿಲ್ಲ, ಸ್ವಲ್ಪ ಸ್ವಲ್ಪ ಇರ್ತದ ವಿಮೆ ಮೊತ್ತ. ಅದಕ್ಕೆ ಕಷ್ಟಕಾಲದೊಳಗೆ ನಮಗೆ ಈ ವಿಮೆ ಬಹಳ ಸಹಾಯಕ ಬರ್ತದೆ. ಅದಕ್ಕೆ ಕೊನೆ ತಾರೀಕು ನಾಳೆ ಕೆಲವು ಬೆಳೆಗಳಿಗೆ, ಈಗಾಗಲೇ ಹೇಳದಂಗ, ಆಮೇಲೆ December 16 ಮತ್ತು December 31 ಕೆಲವು ಬೆಳೆಗಳಿಗೆ. ಈ ಕೊನೆ ದಿನಾಂಕಗಳನ್ನು ನೆನಪಿಟ್ಟು ನೀವು ಈ ವಿಮೆ ಯೋಜನೆಯೊಳಗೆ ಭಾಗವಹಿಸ್ತೀರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ. ಕೇಳಿದ್ರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಈ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನುಸೂಯ ಎಂ ಹೂಗಾರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ ಪೆರ್ಲಾ. ಕೇಳಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತು ನಾವು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ ರೈತರು ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲಿಕ, ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಂದ ಸಾಕಷ್ಟು ಬೆಳೆಹಾನಿಯನ್ನು ಅನುಭವಿಸ್ತಾ ಇದ್ದಾರೆ. ಅದಕ್ಕಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಹಳಷ್ಟು ಉಪಯುಕ್ತವಾಗಿರತಕ್ಕಂಥ ಒಂದು ಯೋಜನೆ. ಇವತ್ತು ಆ ಬಗ್ಗೆ ಮಾಹಿತಿ ನೀಡುವುದಕ್ಕಾಗಿ ನಮ್ಮೊಡನಿದ್ದಾರೆ ಸೇಡಂ ವಿಭಾಗದ ಉಪ ಕೃಷಿ ನಿರ್ದೇಶಕರಾದ ಅನಸೂಯ ಎಂ ಹೂಗಾರ್ ಅವರಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಮೇಡಮ್, ಈಗ ಫಸಲ್ ಭೀಮಾ ಯೋಜನೆ ಅಂತೇವೆ, ಇದು ಏನು ಮತ್ತೆ ಯಾವ ರೀತಿಯಿಂದ ಇದನ್ನ ಜಾರಿ ಮಾಡಲಾಗಿದೆ ಅಂತ? ಸರ್, ಇವಾಗ ಫಸಲ್ ಭೀಮಾ ಯೋಜನೆ ಅಂತಂದ್ರೆ ಈಗ ಅಲರ್ಟ್ ತಮಗೆಲ್ಲ ಗೊತ್ತಿದೆ, ಪ್ರತಿಯೊಂದಕ್ಕೂ ಕೂಡ ನಮಗೆ ವಿಮೆ ಇರುತ್ತೆ. ಹೆಲ್ತ್ ವಿಮೆ ಇರ್ಬೋದು, ಆಮೇಲೆ ನಮ್ಮ ಮನೆಗಳಲ್ಲಿ ಮೆಟ್ರಲ್ ವಿಮೆ ಇರ್ಬೋದು. ಆದ್ರೆ ರೈತರು ಬೆಳೆದಂತಹ ಬೆಳೆಗಳಿಗೂ ಕೂಡ ಲಾಸ್ ಆಗ್ತವೆ. ಆ ಒಂದು ಉದ್ದೇಶಕ್ಕೆ ರೈತರು ಬೆಳೆದಂತಹ ಬೆಳೆಗಳನ್ನ ಲಾಸ್ ಆದ್ರೆ ವಿಮೆ ಮಾಡಿಸೋದಕ್ಕ ಫಸಲ್ ಭೀಮಾ ಯೋಜನೆ ಅಂತ ಹೇಳ್ತಾರೆ ಸರ್. ಅದಕ್ಕೆ ಸರ್ಕಾರದವರು ಫಸಲ್ ಭೀಮಾ ಯೋಜನೆಯನ್ನು ಜಾರಿ ತಂದಿದ್ದಾರೆ ಸರ್. ಪ್ರಧಾನಮಂತ್ರಿ ಪ್ರತಿಷ್ಠಿತ ಒಂದು ಯೋಜನೆ ಇದು, ಹೌದು ಸರ್, ರಾಜ್ಯ ಸರ್ಕಾರದ ಸಹಭಾಗಿತ್ವ. ಹೌದು ಸರ್, ಹೌದು ಸರ್. ಒಟ್ಟು ಉದ್ದೇಶ ಏನಿದೆ? ಇದರ ಉದ್ದೇಶ ಏನಂದ್ರೆ ಸರ್, ಇವಾಗ ರೈತರು ಅತಿವೃಷ್ಟಿ ಇರಬಹುದು, ಅನಾವೃಷ್ಟಿ ಇರಬಹುದು, ಅಕಾಲಿಕ ಮಳೆ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಸೇರಿದಂತೆ ಹಲವಾರು ಕಾರಣಗಳಿಂದ ಬೆಳೆ ನಷ್ಟ ಉಂಟಾದಾಗ ರೈತರ ನೆರವಿಗೆ ಬರಲು ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನು ಜಾರಿ ತರಲಾಗಿದೆ ಸರ್. ಈ ಯೋಜನೆಯನ್ನು ಮುಂಗಾರು ಹಂಗಾಮಿನಲ್ಲಿ, ಹಿಂಗಾರು ಬೇಸಿಗೆ ಹಂಗಾಮಿನಲ್ಲಿ ಎರಡು ಸಲ ಮಾಡ್ತೀವಿ ಸರ್. ಮುಂಗಾರು ಹಂಗಾಮಿಗೆ ಆಲ್ರೆಡಿ ಮುಗಿದೋಗಿದೆ, ಹಿಂಗಾರು ಹಂಗಾಮ ಪ್ರಾರಂಭವಾಗಿದೆ ಸರ್. ಈ ಹಿಂಗಾರು ಹಂಗಾಮಿಗಾಗಿ ಫಸಲ್ ಬಿಮಾ ಯೋಜನೆ ಬಗ್ಗೆ ನಾನು ತಮ್ಮ ಮಾಹಿತಿ ಕೊಡ್ತೀನಿ ಸರ್. ಮುಖ್ಯವಾಗಿ ಈಗ ಈ ಫಸಲ್ ಬಿಮಾ ಯೋಜನೆಯಲ್ಲಿ ಹಿಂಗಾರು ಮತ್ತು ಬೇಸಿಗೆ ಅವಧಿಗೆ ಈಗ ಇಲಾಖೆಯನ್ನೇ ಬಹಳ ತ್ವರಿತವಾಗಿ ಕೆಲಸ ಮಾಡ್ತಾ ಇದೆ, ಯಾಕಂದ್ರೆ ಅದು ಕೊನೆಯ ದಿನಾಂಕ ಬರ್ತಾ ಇದೆ. ಯಾವ್ಯಾವ ಬೆಳೆಗಳಿಗೆ ಈ ಒಂದು ಇದನ್ನು ವಿತರಿಸಲಾಗ್ತಾ ಇದೆ ಮತ್ತೆ ಕೊನೆಯ ದಿನಾಂಕ ಯಾವ್ದಂತ ಗೊತ್ತು ಮಾಡ್ಕೊಂಡು? ಸರಿ ಸರ್, ಇವಾಗ ಹಿಂಗಾರಿ ನಮ್ಮಲ್ಲಿ ಏನು ಮೇಜರ್ ಬೆಳೆ ಬೆಳಿತೀವಿ ಸರ್, ಕಲಬುರಗಿ ಒಂದು ಜಿಲ್ಲೆಯಲ್ಲಿ ಜೋಳ ಇರಬಹುದು ಸರ್, ಕಡಲೆ, ಸೂರ್ಯಕಾಂತಿ, ಗೋಧಿ, ಕುಸುಬೆ, ಭತ್ತ, ಇವೆಲ್ಲ ಬೆಳೆಗಳಿಗೆ ಏನಾಗಿದೆ ಸರ್, ಇವಾಗ ನಮಗ ಜೋಳ ತಗೊಂಡ್ರೆ ಜೋಳ ಬೆಳೆ ಮಳೆ ಆಶ್ರಿತ ಇರಬಹುದು, ನೀರಾವರಿ ಇರಬಹುದು, 31-11 ಇನ್ನ ಒಂದೇ ನವಂಬರ್ ಇದೆಯಲ್ಲ ಸರ್, ನವಂಬರ್ 11 ತಾರೀಕಿಗೆ ಕೊನೆ ದಿನಾಂಕವಿದೆ. ಅದೇ ರೀತಿಯಾಗಿ ನಮ್ಮದು ಕಡಲೆ ಇದೆಯಲ್ಲ ಸರ್, ಮೇಜರ್ ಬೆಳೆ ಕಡಲೆ ಕೂಡ ಬರುತ್ತೆ. ಕಡಲೆ ಮಳೆ ಆಶ್ರಿತ ಬಂದು ನಮ್ದು ಏನಿದೆ ಇವಾಗ 30-11-2022 ಕೊನೆ ದಿನಾಂಕವಾಗಿದೆ. ಅದೇ ರೀತಿಯಾಗಿ ಕಡಲೆ ನೀರಾವರಿ, ನೀರಾವರಿಯಲ್ಲಿ ಏನ್ ಕಡಲಿ ರೈತರು ಬೆಳೀತಾರೆ ಅಂತವ್ರದ್ದು ಏನೈತಿ 16-12 ಕೊನೆ ದಿನಾಂಕ ಇದೆ ಸರ್. ಅದೇ ರೀತಿಯಾಗಿ ನಮ್ಮಲ್ಲಿ ಸೂರ್ಯಕಾಂತಿ ಮಳೆ ಆಶ್ರಿತ ಇರಬಹುದು, ಸೂರ್ಯಕಾಂತಿ ನೀರಾವರಿ ಇರಬಹುದು, ಅದು ಏನಿದೆ ನಮ್ದು 31-11-2022 ಕೊನೆ ದಿನಾಂಕವಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಗೋಧಿ ಬೆಳೀತಾರೆ ಸರ್ ರೈತರು, ಗೋಧಿ ಮಳೆ ಆಶ್ರಿತ ಇರಬಹುದು, ಗೋಧಿ ನೀರಾವರಿ ಇರಬಹುದು, ಅದನ್ನು ಕೂಡ 31-12-2022 ಅಂದ್ರೆ ಡಿಸೆಂಬರ್ ಕೊನೆ ದಿನಾಂಕ ಆಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಏನು ಈಗ ಕುಸುಬಿ ಬೆಳೀತಾರಲ್ಲ ಸರ್, ಈಗ ಕುಸುಬಿ ಮಳೆ ಆಶ್ರಿತ ಏನ್ ಬೆಳೀತಾರೆ 31-12-2022 ಅಂದ್ರೆ ನಮ್ ನವಂಬರ್ ಕೊನೆ ದಿನಾಂಕ ಕೊನೆ ಆಗಿದೆ. ಭತ್ತ ಬೆಳೆಯುವಂತ ರೈತರು, ಭತ್ತ ಯೂಸುವಲ್ ನೀರಾವರಿನೇ ಬರ್ತೈತಿ, ಆ ಭತ್ತ ಬೆಳೆಯುವಂತ ರೈತರಿಗೆ ಕೂಡ ಬೆಳೆ ವಿಮೆ ಮಾಡಿಸಬೇಕಾದ್ರೆ 31-12-2022 ಕೊನೆ ದಿನಾಂಕವಾಗಿದೆ ಸರ್. ಅನಸೆ ಮೇಡಮ್, ರೈತರು ಈ ವಿಮಾ ಯೋಜನೆ ಸೌಲಭ್ಯ ಪಡಿಬೇಕಾದ್ರೆ ಆ ಕಂತು ಎಷ್ಟು ತುಂಬಬೇಕಾಗ್ತದೆ ಮತ್ತೆ ಅವರಿಗೆ ಎಷ್ಟು ಲಭ್ಯ ಆಗ್ತದೆ? ಸರ್, ಇವಾಗ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ಇರುತ್ತೆ ಸರ್. ಅದನ್ನ ರೈತರು ತಮ್ಮ ಏನು ಬೆಳೆ ವಿಮೆ ಮಾಡಿಸಬೇಕು ಅಂತ ಏನು ಮಾಡ್ಕೊಂಡಿದ್ದಾರೆ ಸರ್, ಇವಾಗ ಅದಕ್ಕೆ ಇಂಡೆಮ್ನಿಟಿ ಮಟ್ಟ ಅಂತಿದೆ ಸರ್. ಈಗ ಹೇಗೆ ಇದೆ ಅದು? ಈಗ ಸಾಮಾನ್ಯ ವಿಮೆ ಪ್ರತಿ ಹೆಕ್ಟರ್ ಎಷ್ಟೆಷ್ಟಿದೆ ಅಂತ ಕೊಟ್ಟಿದ್ದಾರೆ ಸರ್. ಈಗ ಫಾರ್ ಎಕ್ಸಾಂಪಲ್ ನಾವು ಜೋಳ ಹೋದ್ರೆ, ಜೋಳ ಮಳೆ ಆಶ್ರಿತ ಹೋದ್ರೆ ಸರ್, ಈಗ ಜೋಳ ಮಳೆ ಆಶ್ರಿತ ಹೋದ್ರೆ ನಾವು 510 ರೂಪಾಯಿ ಸರ್, ಪ್ರತಿ ಹೆಕ್ಟರ್ 510 ರೂಪಾಯಿ ತುಂಬಿದ್ರೆ ರೈತರು ಪಾವತಿಸಬೇಕು. ಹೌದು ಸರ್, ಹೌದು. ಜೋಳಕ್ಕೆ ಮಳೆ ಆಶ್ರಿತ ಆದ್ರೆ 510 ರೂಪಾಯಿ ವಿಮಾ ಮೊತ್ತ ಎಷ್ಟಿರ್ತದೆ ಅದಕ್ಕೆ ಅಷ್ಟು ತುಂಬಿದ್ರೆ? ಅದಕ್ಕೆ 34,000 ರೂಪಾಯಿ ವಿಮಾ ಮೊತ್ತ ಇರ್ತದೆ ಸರ್. ಉದಾಹರಣೆಗೆ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಜೋಳ ಮಳೆ ಆಶ್ರಿತ ತಗೊಂಡ್ರೆ ಜೋಳ ಮಳೆ ಆಶ್ರಿತದಲ್ಲಿ 1 ಹೆಕ್ಟರ್ಗೆ 510 ರೂಪಾಯಿ ತುಂಬಿದ್ರೆ ಸರ್, ಅವ್ರಿಗೆ 34,000 ರೂಪಾಯಿ ತನಕ ವಿಮಾ ಮೊತ್ತ ಇರುತ್ತೆ ಸರ್. ಈಗ ಅಕಸ್ಮಾತ್ ಅವ್ರಿಗೆ ಯಾವ ರೀತಿಯಾದಂತಹ ವಿಮೆ ಅವ್ರಿಗೆ ಬರ್ತೈತಿ, ಯಾವ ಮಾಡ್ಬೇಕು ರೈತರು ಅಂತ ಹೇಳ್ಬಿಟ್ಟೆ ಸರ್. ಈಗ ಫಸ್ಟ್ ಎಲ್ಲಾ ರೈತರು ಏನು ಬೆಳೆಯನ್ನು ಬೆಳೆದಿದ್ದಾರೆ, ತಮ್ಮ ತಮ್ಮ ಬೆಳೆಯನ್ನು ತಾವು ಕ್ರಾಪ್ ಸರ್ವೆ ಮಾಡಬೇಕು. ಕ್ರಾಪ್ ಸರ್ವೆ ಮಾಡಬೇಕು, ನಾನು ಯಾವ ಬೆಳೆ ಬೆಳೆದಿನಿ ಅಂತ ಗೊತ್ತಾಗಬೇಕಲ್ಲ ಸರ್. ಹೌದು, ನಿಜವಾಗಿ. ಸೊ ಇವಾಗ ಏನ್ ಮಾಡಿದ್ದಾರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಅವ್ರ ಮೊಬೈಲ್ ಒಳಗಿನ ಕೂಡ ಸರ್ ಫಾರ್ಮರ್ ಮೊಬೈಲ್ ಆಪ್ ಅಂತ ಬಿಟ್ಟಿದ್ದಾರೆ ಸರ್, ಕ್ರಾಪ್ ಸರ್ವೆ ಮೊಬೈಲ್ ಆಪ್ ಅಂತ. ರೈತರು ಹೊಲಕ್ಕೆ ಹೋಗ್ಬಿಟ್ಟು ತಾವು ಯಾವ ಬೆಳೆ ಬೆಳೆದಾರೆ ಮೊಬೈಲ್ ಆಪ್ ಅಲ್ಲಿ ತಮ್ಮ ಬೆಳೆಯನ್ನ ತಾವೇ ಸರ್ವೆ ಮಾಡ್ಕೊಂಡ್ರೆ ಏನಾಗುತ್ತೆ ಸರ್, ಮುಂದೆ ಅವ್ರ ಬೆಳೆ ಹಾನಿ ಆಯ್ತಂದ್ರೆ ಮಳಿ ಬಂದು ಇರಬಹುದು, ಅಕಸ್ಮಾತ್ ಆಗಿ ಅವ್ರಿಗೆ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮಳಿ ಬರದೇನು ಇರಬಹುದು, ಮಳಿ ಜಾಸ್ತಿ ಬಂದ್ರು ಬೆಳೆ ಹಾನಿ ಆದಾಗ ಆಲ್ರೆಡಿ ಈ ಏನು ಕ್ರಾಪ್ ಸರ್ವೆ ಮಾಡ್ತಾರೆ ಅದು ಕ್ರಾಪ್ ಇನ್ಸೂರೆನ್ಸ್ ಲಿಂಕ್ ಆಗಿಬಿಡ್ತದೆ. ಹೌದೌದು, ಅಲ್ಲೇ ನೋಡ್ತಾರೆ ಸರ್ ಕುಂತವ್ರು. ಏನೇನು ದಾಖಲೆ ಪತ್ರ ಇರಬೇಕು ಅದಕ್ಕೆ ಈ ರೀತಿ ತುಂಬಬೇಕಾದ್ರೆ? ಈಗ ನಮ್ಮಲ್ಲಿ ಆಲ್ರೆಡಿ ಎಲ್ಲಾ ರೈತರದ್ದು ಕೂಡ FID ಫ್ರೂಟ್ಸ್ ನೋಂದಣಿ ಆಗಿದೆ ಸರ್. ಪ್ರತಿಯೊಬ್ಬರಿಗೆ ಕೂಡ ಫಾರ್ಮರ್ಸ್ ಐಡೆಂಟಿಟಿ ಪ್ರೂಫ್ ಮಾಡಿ ಬಿಟ್ಟಿದೀವಿ ಸರ್ ನಾವು. ಆಮೇಲೆ ರೈತರು ಏನ್ ಮಾಡಬೇಕು, ತಮ್ಮದೊಂದು ಪಾಣಿ ಸರ್, ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ಲಿಂಕ್ ಆದಂತ ಬ್ಯಾಂಕ್ ಪುಸ್ತಕ ಸರ್, ಬ್ಯಾಂಕ್ ಖಾತೆಯನ್ನು ಲಿಂಕ್ ಸರ್. ಹೌದು ಸರ್, ಅಂತವನ್ನು ತೆಗೆದುಕೊಂಡು ಅವರು ಹತ್ತಿರದ ಬ್ಯಾಂಕ್ ಇದಕ್ಕೆ ಹೋಗ್ಬಿಟ್ರೆ ಸರ್, ಈಗ ಅವ್ರಿಗೆ ದುಡ್ಡನ್ನ ತುಂಬಿಬಿಟ್ಟು ಅವರು ಬೆಳೆ ವಿಮೆಯನ್ನ ಮಾಡಬಹುದು ಸರ್. ಇದನ್ನ ಈ ರೀತಿ ವಿಮೆ ಕಟ್ತಾರೆ, ಇಷ್ಟು ವಿಮಾ ಮೊತ್ತ ಇದೆ, ಇದನ್ನ ಅನುಷ್ಠಾನ ಮಾಡುವ ಸಂಸ್ಥೆ ಯಾವುದು? ಈಗ ಗುಲ್ಬರ್ಗಾ ಜಿಲ್ಲೆಗೆ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಸೂರೆನ್ಸ್ ಕಂಪನಿ ಅಂತ ಹೇಳಿಬಿಟ್ಟು ಅನುಷ್ಠಾನ ಸಂಸ್ಥೆ ಇದೆ ಸರ್. ಈ ಸಂಸ್ಥೆ ಏನಿದೆ, ಪ್ರತಿಯೊಂದು ತಾಲೂಕದಲ್ಲಿನೂ ಕೂಡ ಒಬ್ಬ ಅಧಿಕಾರಿಗಳು ಇರ್ತಾರೆ, ಅದಕ್ಕೆ ನೇಮಕವಾಗಿರ್ತಾರೆ. ನೇಮಕವಾಗಿರ್ತಾರೆ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ. ಹೌದೌದು, ಒಂದೊಂದು ಜಿಲ್ಲೆಗೆ ಒಂದೊಂದು ಒಂದು ಸಂಸ್ಥೆಯನ್ನು ನೇಮಕ ಮಾಡಿದ್ದಾರೆ ಸರ್. ಅಂದ್ರೆ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಹೆಸರಿಟ್ಟರು ಕೂಡ ಇದನ್ನೊಂದು ಏಜೆನ್ಸಿಯ ಮೂಲಕ. ನಮ್ಮ ರೈತ ಬಾಂಧವರ ಕಳಕಳಿ ಮನವಿ ಏನಂತಂದ್ರೆ, ಪ್ರತಿಯೊಬ್ಬರು ರೈತ ಬಾಂಧವರು 510 ರೂಪಾಯಿ ಏನು ಒಂದ್ ಹೆಕ್ಟರ್ಗೆ ಜಾಸ್ತಿ ದುಡ್ಡನ್ನು ಆಗೋದಿಲ್ಲ, ಉದಾಹರಣೆ ಹೇಳಿದೆ ನಾನು. ಹೌದು, ಅದಕ್ಕೆ ಬೆಳೆ ವಿಮೆಯನ್ನ ಮಾಡಿಸಿ ಅಂತ ನಾನು ಅವ್ರಿಗೆ ಕಳಕಳಿಯ ಮನವಿ. ಹೌದು, 510 ನೀವು ಹೇಳಿದ್ದು ಜೋಳಕ್ಕೆ ಮಳೆ ಆಶ್ರಿತ, ಜೋಳಕ್ಕೆ ಮಳೆ ಆಶ್ರಿತ. ಭತ್ತದ ಇದಕ್ಕಾದ್ರೆ 1,290. ಹೌದು ಸರ್, ಬೇರೆ ಬೇರೆ ಬೆಳೆಗೆ ಬೇರೆ ಬೇರೆ ಕಂತ ಇರುತ್ತೆ ಸರ್. ಆದ್ರೆ ಬಹಳ ಕನಿಷ್ಠ ಮೊತ್ತ ಇರುತ್ತೆ, ಕನಿಷ್ಠ ಮೊತ್ತ ಇರುತ್ತೆ. ಇಷ್ಟನ್ನು ಪಾವತಿಸಿದ್ರೆ ಯಾವುದೇ ಈ ಹಾನಿ ಸಂದರ್ಭಗಳಲ್ಲಿ ರೈತ ಪರಿತಪಿಸಬೇಕಾಗಿಲ್ಲ. ಆಮೇಲೆ ಇನ್ನೊಂದು ಏನಿದೆ ಸರ್, ಅಕಸ್ಮಾತ್ ಅವ್ರಿಗೆ ಏನಾದ್ರೂ ಬೆಳೆ ಹಾನಿ ಏನಾದ್ರೂ ಆದ್ರೆ ರೈತರು ತಮ್ಮ ಮೊಬೈಲ್ ಅಲ್ಲಿನ ಕೂಡ ಸರ್ ನಂದು ಬೆಳೆ ಹಾನಿ ಆಗಿದೆ ಅಂತ ಹೇಳ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಬಹುದು ಸರ್. ರಿಜಿಸ್ಟ್ರೇಷನ್ ಮಾಡಿದಾಗ ಏನಾಗುತ್ತೆ, ಅದು ಮೊಬೈಲ್ ಬಿಸಿಡ್ ಇದೆ ಸರ್ ಅದು. ಆಲ್ರೆಡಿ ಎಲ್ಲಾ ರೈತರು ಕೂಡ ಮುಂಗಾರು ಹಂಗಾಮನ ಮಾಡಿದ್ರೆ ಎಲ್ಲರೂ ಕೂಡ ಗೊತ್ತು ಸರ್ ನಮ್ಮಲ್ಲಿ. ಅವಾಗ ಏನಾಗುತ್ತೆ, ಬೆಳೆ ವಿಮಾ ಕಂಪನಿಯವರು ಹೊಲಕ್ಕೆ ಬಂದು ಭೇಟಿ ಮಾಡಿಬಿಟ್ಟು ಅದು ಬೆಳೆ ಹಾನಿ ಆದದ ಪ್ರಸ್ತುತ ಪಡ್ಕೊಂಡು ದುಡ್ಡು ಬರುತ್ತೆ ಸರ್ ಅವ್ರಿಗೆ. ನಮ್ ಕಾರ್ ಏನಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ನಾವು ಇಂಡಿವಿಜುವಲ್ ಮಾಡ್ಕೋತೀವಲ್ಲ ಸರ್, ಇದನ್ನು ಕೂಡ ಅದೇ ರೀತಿಯಾಗಿ. ಅದಕ್ಕಿದ ಬೆಳೆ ವಿಮಾ ಯೋಜನೆ ಏನಿದೆ ಇಂಡಿವಿಜುವಲ್ ಇದೆ ಸರ್, ಇಟ್ಸ್ ನಾಟ್ ಅ ಗ್ರೂಪ್. ವೈಯಕ್ತಿಕವಾಗಿ ಮೇಡಮ್, ಮತ್ತೊಂದು, ಈ ಸಾಲ ಬೇರೆ ಬೇರೆ ಕಡೆಗಳಿಂದ ಪಡೆದು ಕೃಷಿ ಮಾಡಿರ್ತಾರೆ ಅಥವಾ ಸಾಲ ಪಡೆಯದೆ ಮಾಡ್ತಾರೆ, ಎಲ್ಲರಿಗೂ ಇದು ಬೆನಿಫಿಟ್ ಸಿಗ್ತದೆ? ಈಗ ಏನಾಗುತ್ತೆ ಸರ್, ಈಗ ಸಾಲ ಪಡೆಯುವ ರೈತರು ಸಾಲ ಪಡೆಯದ ರೈತರು ಯಾರು ಸಾಲನ ಪಡಿತಾರೆ ಸರ್, ಈಗ ಅವ್ರ ಬ್ಯಾಂಕ್ ಆಲ್ರೆಡಿ ಸಾಲ ತಗೊಂಡಿರ್ತಾರೆ, ಅವ್ರು ಕಂಪಲ್ಸರಿ ಆಗಿ ಬೆಳೆ ವಿಮೆ ಮಾಡಿಸೋಣ ಮಾಡಿಸ್ಕೊತಾರೆ. ಎಲ್ಲರೂ ಸಾಲ ತಗೊಳಂಗಿಲ್ಲ. ಸಾಲ ಪಡೆಯದ ರೈತರು ಏನ್ ಮಾಡ್ತಾರೆ ಸರ್, ಈಗ ಅವ್ರು ತುಂಬಬೇಕಾಗುತ್ತೆ, ತುಂಬಿಬಿಟ್ಟು ಅವರು ಬೆಳೆ ವಿಮೆಯನ್ನ ಮಾಡಿಸಬೇಕಾಗುತ್ತೆ. ಈಗ ರೈತರಿಗೆ ಕೊನೆಯ ದಿನಾಂಕ ಯಾವ್ದಂತ ನೀವು ನಿಗದಿಪಡಿಸಿದ್ರಿ? ಅದನ್ನೇ ಇವಾಗ ಬೆಳೆಗಳ ವಾರ ಬೇರೆ ಬೇರೆ ಏನಿದೆ ಅಲ್ಲ ಸರ್, ಈಗ ಜೋಳ ಕಡಲೆ ಎಲ್ಲಾ ರೈತರಿಗೆ ಹೇಳೋದು ಏನಂತಂದ್ರೆ 30-30 ತಾರೀಕು ಒಳಗಡೆ ಎಲ್ಲಾ ಬೆಳೆಗಳನ್ನು ಕೂಡ ಬೆಳೆ ಮಾಡಿಸಿಬಿಡಿ ಅಂತ ಹೇಳ್ತೀನಿ. ನಮ್ದೇನು ಜೋಳ ಇರ್ಬೋದು ಸರ್, ಕಡಲೆ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಗೋಧಿ ಇರ್ಬೋದು, ಕುಸುಮೆ ಇರ್ಬೋದು, ಭತ್ತ ಇರ್ಬೋದು, ಗಾರಿಂಗಮರು ಬೇಸಿಗಂಗಮ್ ಬೆಳೆಯನ್ನು ತಗೊಂಡಿದ್ದಾರೆ ಅಂತ ರೈತ ಬಾಂಧವರು ದಯಮಾಡಿ ಇದು ನಮ್ ನವೆಂಬರ್ 30 ತಾರೀಕು ಒಳಗಡೆಗಾಗಿ ಎಲ್ಲರೂ ಬೆಳೆ ಮಾಡಿಸ್ಕೊಳ್ಳಿ ಅಂತ ನಾನು ಕಳಕಳಿಯಿಂದ ಕೇಳ್ಕೊತೀನಿ. ಈಗ ನೀವು ಕೃಷಿ ಉಪನಿರ್ದೇಶಕರಿದ್ದೀರಿ, ಕೆಲವೊಮ್ಮೆ ಇಂತಹ ಯೋಜನೆಗಳನ್ನು ಅನುಷ್ಠಾನ ಮಾಡುವಾಗ ಕೆಲವೊಂದು ತೊಂದರೆಗಳು ಅಥವಾ ಸಮಸ್ಯೆಗಳು, ಮಾಹಿತಿಯ ಕೊರತೆಗಳು ಕೂಡ ಆಗ್ತವೆ. ರೈತರಿಗೆ ಏನು ಕಿವಿಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಬಹಳ ಸುಲಲಿತವಾಗಿ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಿಕ್ಕೆ ಅವರು ಯಾವ ರೀತಿಯ ಸಹಕಾರವನ್ನು ಇಲಾಖೆಗೆ ಕೊಡಬೇಕು? ರೈತ ಬಾಂಧವರು ಅವ್ರಿಗೆ ಏನಾದ್ರೂ ಲೋಕಲೈಸ್ ಆಗಿ ಏನಾದ್ರೂ ಪ್ರಾಬ್ಲಮ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಿಗೆ, ನಮ್ಮಲ್ಲಿ ಸಹಾಯಕ ಕೃಷಿ ದೇಶಕರ ಕಚೇರಿಗಳಿಗೆ ಭೇಟಿ ನೀಡು, ತಮ್ಮ ಮಾಹಿತಿಯನ್ನು ನೀಡಿದಲ್ಲಿ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ ಸರ್. ರೈತರ ಸಹಕಾರ ನಮಗೆ ಬೇಕೇ ಬೇಕು ಸರ್. ಈಗ ಫಾರ್ ಎಕ್ಸಾಂಪಲ್ ಮಳೆ ಆಯ್ತು ಅಂತಂದ್ರೆ ಸರ್, ಮಳೆ ಆಗಿದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ, ಯಾಕಂದ್ರೆ ನಮ್ದೆಲ್ಲವನ್ನು ಕೂಡ ಕೆಎಸ್ಎನ್ಎಂಸಿ ರಿಪೋರ್ಟ್ ಬರ್ತೈತಿ, ಹೇಳ್ಬಿಟ್ಟು ಎಲ್ಲ ಹೇಳುತ್ತೆ ಸರ್. ಈಗ ಅದಕ್ಕೆ ಅವರಲ್ಲಿ ಹಳ್ಳಿಗಳಲ್ಲಿ ಯಾವ್ದಾದ್ರು ಅವು ಬೆಳೆಗಳಿಗೆ ರೋಗ ಬಂತು, ರುಜಿನ ಬಂತು, ಏನಾದ್ರೂ ಬಂದ್ರು ಕೂಡ ನಮ್ಮ ಹತ್ತಿರ ರೈತ ಸಂಪರ್ಕ ಕೇಂದ್ರಕ್ಕೆ ಬಂದು ನಮ್ಮಲ್ಲಿ ಬೆಳೆ ಹಿಂಗಾಗ್ತಾ ಇದೆ, ಹಿಂಗ್ ಒಣಗ್ತಾ ಇದೆ, ಯಾಕೆ ಒಣಗ್ತಾ ಇದೆ, ಏನು ನಿಮ್ಮಿಂದ ಸಹಕಾರ ಬೇಕು ನಮಗಂತ ಬಂದ್ ಹೇಳಿದ್ರೆ ಸರ್, ಇಮಿಡಿಯೇಟ್ ಆಗಿ ನಮ್ಮ ಅಧಿಕಾರಿಗಳು ಅವರಿಗೆ ಸ್ಪಂದನೆ ನೀಡ್ತಾರ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅದೇ ಇನ್ನೊಂದು ಬಹಳ ಮುಖ್ಯವಾಗಿ, ಫಸಲ್ ಭೀಮಾ ಯೋಜನೆ ಈಗಾಗಲೇ ಕಾರ್ಯಗತಗೊಂಡಿದೆ, ಇದರ ಪ್ರಗತಿಯ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು, ಹೇಗಿದೆ ರೈತರ ಸ್ಪಂದನೆ ಮತ್ತು ಇದು ಅನುಷ್ಠಾನ ಮಾಡಿದ ಮೇಲೆ ರೈತರಿಗೆ ಯಾವ ರೀತಿಯ ಅನುಕೂಲತೆಗಳು ಆಗಿವೆ ಅಂತ? ಸರ್, ಈಗ ನಾವು ನಿನ್ನೆ ಒಂದು ಸಭೆಯನ್ನು ಏರ್ಪಡಿಸಿದ್ದೆ ಸರ್, ರೈತರು ಕೂಡ ಬಂದಿದ್ರು. ನಮ್ಮ ಜಿಲ್ಲೆಯಲ್ಲಿ ಸರ್ ಈಗ ಮುಂಗಾರಂಗಮ್ ನೋಡಿದ್ರೆ ಸರ್, ಎಷ್ಟೊಂದು ಮಳೆ ಎಲ್ಲ ಬಂತು, ಸುಮಾರು ಹಾನಿ ಕೂಡ ಆಯ್ತು. ಈಗ ನಮ್ಮಲ್ಲಿ ಇಡೀ ಒಂದು ರಾಜ್ಯದಲ್ಲಿ ಸೆಕೆಂಡ್ ಹೈಯೆಸ್ಟ್ ರೈತರು ಬೆಳೆ ವಿಮೆ ಮಾಡಿಸಿದ್ದಾರೆ ಸರ್. ನಮ್ಮ ರಾಜ್ಯದಲ್ಲೇ ನಮಗೆ ಹೌದು ಸರ್. ಆಮೇಲೆ ಅದೇ ರೀತಿಯಾಗಿ ಏನ್ ರೈತರು ಬೆಳೆ ವಿಮನ್ನ ಮಾಡಿಸಿದ್ದಾರೆ ಸರ್, ಮಾಡಿಸಿದಂತಹ ಸುಮಾರು 120,000 ಜನರಷ್ಟು ರೈತರು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಮಳೆ ಬಂದ ತಕ್ಷಣ ಸೆಲ್ಫ್ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. ಅಷ್ಟು ಜಾಗೃತಿ ಇವನ್, ಅವ್ರ ದುಡ್ಡು ಕೂಡ ಆಲ್ರೆಡಿ ಬಂದಿದೆ ಸರ್. ನಿನ್ನೆ ತೋರಿಸ್ತಾ ಇದ್ರು ನೋಡಿ, ದುಡ್ಡು ಬಂದಿದೆ ನಮ್ಗೆ. ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ಯೋಜನೆ ಬಹಳಷ್ಟು ಸುಗಮವಾಗಿ ಕಾರ್ಯಾನುಷ್ಠಾನ ಆಗ್ತಾ ಇದೆ. ಆಮೇಲೆ ರೈತರಿಗೆ ಏನಾಗುತ್ತೆ ಸರ್, ಅವ್ರೇನು ಕಂಪನಿಯವರು ಈ ಯೋಜನೆ ಅನುಷ್ಠಾನ ಮಾಡ್ತಾರೆ, ಅವ್ರು ಪ್ರತಿಯೊಬ್ಬರು ರೈತರಿಗೂ ಮೊಬೈಲ್ ಹೋಗ್ತಾ ಇದೆ, ಮಿಸಸ್ ಮೊಬೈಲ್ ಹೋಗ್ತಾ ಇದೆ ಸರ್. ವ್ಯಕ್ತಿಗತವಾಗಿ ಮಾಹಿತಿ ಮುಟ್ಟುತ್ತದೆ ಸರ್, ಮೆಸೇಜ್ ಎಲ್ಲ ಕಳಿಸ್ತಾ ಇದ್ದಾರೆ. ಈ ಅನುಷ್ಠಾನದ ಏಜೆನ್ಸಿಗಳು ಕೂಡ ತುಂಬಾ ಸಹಕಾರ ಮಾಡ್ತಾ ಇದ್ದಾರೆ. ಏನಾದ್ರೂ ಸಮಸ್ಯೆಗಳು ಬಂದ್ರೆ ರೈತರು, ಕೆಲವೊಮ್ಮೆ ಆ ಸಂಸ್ಥೆಯ ಅಧಿಕಾರಿಗಳು ಸಿಗದೇ ಇದ್ರೆ ಎಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು, ಯಾರನ್ನು ಸಂಪರ್ಕಿಸಬೇಕು? ಸರ್, ಈಗ ಕಂಪಲ್ಸರಿ ಪ್ರತಿಯೊಂದು ತಾಲೂಕಿನಲ್ಲಿ ಅಧಿಕಾರಿಗಳು ಇದ್ದೇ ಇರ್ತಾರೆ ಸರ್. ಇಲ್ಲ, ನಮ್ಮ ರೈತ ಸಂಪರ್ಕ ಕೇಂದ್ರ ಇದೆ ಸರ್, ಸಹಾಯಕ ಕಚೇರಿಗಳಿದೆ ಸರ್. ಇವನ್ ಜಿಲ್ಲಾ ಮಟ್ಟದಲ್ಲಿ ಅವರದು ಯೂನಿವರ್ಸಿಟಿ ಸಂಪದ ಒಂದು ಕಚೇರಿ ಕೂಡ ಇದೆ ಸರ್. ಅವ್ರಿಗೆ ಬಂದು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರ ಇನ್ಫಾರ್ಮೇಶನ್ ನ ಕೊಡ್ತಾರೆ ಸರ್. ತುಂಬಾ ಒಳ್ಳೇದು ಅನಸೂಯ ಎಂ ಹುಗರ್ ಅವರೇ, ಇಷ್ಟು ಹೊತ್ತಿನ ತನಕ ಕೃಷಿಕರಿಗೆ ಬಹಳ ಉಪಯುಕ್ತವಾಗಿರತಕ್ಕಂತಹ ಒಂದು ಯೋಜನೆ ಫಸಲ್ ಭೀಮಾ ಯೋಜನೆ ಪ್ರಧಾನಮಂತ್ರಿಯವರು ಬಹಳಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ರೈತಪರವಾಗಿರತಕ್ಕಂಥ ಈ ಯೋಜನೆಯನ್ನು ಜಾರಿ ಮಾಡಿ ಇವತ್ತು ರೈತರಿಗೆ ಬಹಳಷ್ಟು ವರದಾನವಾಗಿರತಕ್ಕಂಥ ಯೋಜನೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. ಇದನ್ನು ಇನ್ನು ಕೂಡ ಪಡೆಯದವರು ಇದ್ರೆ ಖಂಡಿತವಾಗಿಯೂ ಇದಕ್ಕೆ ಒಂದು ವಿಮಾ ಕಂತನ್ನ ಕಟ್ಟಿ ನವೆಂಬರ್ ಒಳಗೆ ಈಗ ಬೇಸಿಗೆ ಮತ್ತು ಹಿಂಗಾರು ಹಂಗಾಮಿನ ಈ ಅವಧಿಯಲ್ಲಿ ತುಂಬಿ ಅದರ ಫಲಾನುಭವಿಗಳಾಗುವುದರ ಮೂಲಕ ಯೋಜನೆಯ ಲಾಭವನ್ನು ಪಡೀಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ಧನ್ಯವಾದಗಳು ಸರ್. ತಮ್ಮ ಇದುವರೆಗೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆ ಕುರಿತು ಸೇಡಂನ ಕೃಷಿ ಉಪನಿರ್ದೇಶಕಿಯಾದ ಅನಸೂಯ ಎಂ ಹೂಗಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಅಮ್ದಿಹಾಳಿನ ಗದ್ದೆಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳೋಣ. Ah! ಇದುವರೆಗೂ ಆಮದಿಹಾಳಿನ ಗದ್ದಪ್ಪ ಭಜಂತ್ರಿ ಮತ್ತು ಸಂಗಡಿಗರಿಂದ ಕಣಿವಾದನ ಕೇಳಿದ್ರಿ. ಈಗ ಕೇಳೋಣ ಒಂದು ಕೃಷಿ ಹಾಡು.